ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 27 ಸೆಕೆಂಡುಗಳು. ಈಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಭವ್ಯಶ್ರೀ ಮಂಡ್ಯಕೋಲು ಹಾಗೂ ಸಂಗಡಿಗರಿಂದ ಭೀಮಭಕ್ತಿ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳುವಿರಿ. ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರೆ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅರಳೋ ಚೆನ್ನ, ಮಕ್ಕಳ ನಗು ಚೆನ್ನ, ಕಡಾರರು ಬೆಲ್ಲ ಬಾರದಿರಲಿ, ಮಕ್ಕಳು ಎಂದೆಂದು ನಗುತ್ತಲಿರಲಿ. ಮಕ್ಕಳಿಗೆ ಜ್ವರ, ನೆಗಡಿ, ಮೈಮೇಲೆ ಕೆಂಪುದದ್ದು ಕಾಣಿಸಿದರೆ ಅದು ದಡಾರ ರೋಗವಿರಬಹುದು. ಎಚ್ಚರ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನ್ಯುಮೋನಿಯಾ, ಕಿವಿ ಸೋರುವುದು ಮುಂತಾದ ತೊಡಕು ಉಂಟಾಗಬಹುದು. ಎಲ್ಲ ಮಕ್ಕಳಿಗೆ 9 ತಿಂಗಳು ಮತ್ತು 1.5 ವರ್ಷದಲ್ಲಿ ತಪ್ಪದೆ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸಿ. ಕರ್ನಾಟಕವನ್ನು ದಡಾರ ಮತ್ತು ರುಬೆಲ್ಲಾ ಮುಕ್ತ ರಾಜ್ಯವಾಗಿಸುವಲ್ಲಿ ಕೈಜೋಡಿಸಿ. ದಡಾರ ರುಬೆಲ್ಲಾ ಸಾಂಕ್ರಾಮಿಕವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳಲ್ಲಿ ಗಾಳಿ ಮೂಲಕ ಹರಡುತ್ತದೆ. ಹೆಣ್ಣು ಮಕ್ಕಳಿಗೆ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸದಿದ್ದರೆ ಮುಂದೆ ಆಕೆ ಗರ್ಭಿಣಿ ಆದಾಗ ಒಂದು ವೇಳೆ ರುಬೆಲ್ಲಾ ಬಂದಲ್ಲಿ ಹುಟ್ಟುವ ಮಗುವಿನ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಜಾಗ್ರತೆ. ಹೆಚ್ಚಿನ ಮಾಹಿತಿಗೆ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಇಲ್ಲವೇ ಹತ್ತಿರದ ಸರ್ಕಾರಿ ಉಪಕೇಂದ್ರ ಅಥವಾ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗುರುಪುರ ಗೋಳಿದಡಿ ಗುತ್ತಿನ ಗಡಿಪಟ್ಟ ಸ್ವೀಕಾರದ 12ನೇ ವರ್ಷದ ಸಂಭ್ರಮಾಚರಣೆ. ಗುತ್ತುದ ವರ್ಷದ ಪರ್ವ. January 17, 2023 January 19, 2023 ನಡೆಯಲಿದೆ. ಈ ಉತ್ಸವದಲ್ಲಿ ದೇವತಾ ಕಾರ್ಯಗಳು, ಭಜನಾ ಸತ್ಸಂಗ, ಗುತ್ತಿನ ವರ್ಷದ ಒಡ್ಡೋಲಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮರೆಯಾಗುತ್ತಿರುವ ಗ್ರಾಮೀಣ ಸಂತೆ, ಪರ್ಬದ ಸಿರಿ ಕಾರ್ಯಕ್ರಮಗಳು ನಡೆಯಲಿವೆ. ಗ್ರಾಮೀಣ ಭಾಗದ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಶಕ್ತಿ ಕಲ್ಲು ಎತ್ತುವ ಪ್ರತ್ಯೇಕ ಸ್ಪರ್ಧೆಗಳು. ಬನ್ನಿ, ಗುರುಪುರ ಗೋಳಿಗಡಿ ಗುತ್ತಿನ ಮನೆಯಲ್ಲಿ ಜರುಗುವ ಈ ವಿಶೇಷ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಭೀಮ ಭಕ್ತಿ. ಭಾಗವತರು ಭವ್ಯಶ್ರೀ ಮಂಡೆಕೋಲು. ಚೆಂಡೆ ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲು. ಮದ್ದಳೆ ಅರವಿಂದ ಆಚಾರ್ಯ ಮಾಣಿಲ. ಕೇಳಿ ಯಕ್ಷಗಾನದ ಹಾಡುಗಳು. ಜಯ ಗಜಾನನ ಜಯ ದಯಾಧನ Thank you. ನಿನಗೆ ಗಿಂತ ಮರೆವೋ ಕೆಲಸ ಭಾವ ಮಾನವ ಮಾಡಲು ಸದಳವೆಂಬುದಾತಗೆ ಅರಿತ ರಸದಳ ಎಂಬುದಾತಗೆ ಧರೆಯೊಳಿಲ್ಲ ಕಾಂತನಿಗೆ ಕೈ ಮುಗಿದು ದ್ರೌಪದಿಯೇ ಅಂತರಂಗ ತಾಳಿ ನಿಲ್ತೆ ಯಾಕೆ ಇನ್ನೆಲ್ಲಿ ಮೌನವ ತಾಳಿದೆಯೇ ಸೋತ ಪಾಂಚಾಲಿ ನುಡಿದಳು ಅನಿಲ ಜನು ಮೌನವನು ತಳೆದಿರೆ ಅಣಕಿಸುತ್ತ ಪಾಂಚಾಲಿ ನುಡಿದಳು ಎಣಿಕೆಗಳು ತಪ್ಪಿದವು ನಿನ್ನನು ನಂಬಿ ನಾ ಕೆಟ್ಟೆ ಎಣಿಕೆಗಳು ತಪ್ಪಿದವು ನಿನ್ನನು ನಂಬಿ ನಾ ಕೆಟ್ಟೆ ನಾ ಕೆಟ್ಟೆ ವನಿತೆಯರ ಚಾಂಚಲ್ಯ ನಿನ್ನೊಳು ವನಿತೆಯರ ಚಾಂಚಲ್ಯ ನಿನ್ನೊಳು ಚಾಂಚಲ್ಯ ನಿನ್ನೊಳು ಮನೆಯ ಮಾಡಿದೆ ಶಿವನ ಮೆಚ್ಚಿಬ ಘನತೆ ನಿನ್ನೊಳ್ ಇಲ್ಲ ಶಿವನ ಮೆಚ್ಚಿಬ ಘನತೆ ನಿನ್ನೊಳಗಿಲ್ಲೆನಲು ಖತಿಯೇರಿ ಒಬ್ಬಿರಿದಾಗ ಅನಿಲ ಜನು ಮೌನವನು ತಳೆದಿರೆ ಕರಿಮುಖನ ಪಿತನೆ ಕರುಣಾಕರನೆ ಶರಣೋ ನಭಗೆಸೆದು ಧರೆಯೊಳೆದೆಯೊಡ್ಡುತ್ತ ಮಲಗುವೆ ಭಾನ ನಿನಗಿರಲಿ ಶರಣ ರಕ್ಷಕನಾದರಿಗಲೇ ಶರಣ ರಕ್ಷಕನಾದರಿಗಲೇ ಬರುವಿಯೋ ನೀ ಬಾರದಿರಲಿ ಹರಣ ಹೋಗಲಿ ಎನ್ನುತ್ತ ಗದೆಯನ್ನೆಸೆದು ಮಲಗಿದನು ನಗಧರನ ಕ್ಷಣ ನಗು ಮೊಗದ್ಯೂತ ಜಗ ನೋಡು ತಲಿರೆ ಪೊಗಳುತ ಭೀಮನ ಜಗ ನೋಡು ತಲಿರೆ ಪೊಗಳುತ ಭೀಮನ ತೆಗೆದ ಅದ್ಭುತ ಮಗುಳಿದ ನಗಧರ ನಾಕ್ಷಣ ನಗು ಮೊಗದಿಂತ ಒಗೆದು ಗದೆಯ ಪಿಡಿದೈತಂದ ಹರುಷವಾಂತಿರೇಯೇ ಕನಸ ಕಂಡಳು ಕೃಷ್ಣೆ ಮನದೊಳಗೆ ಅರಳಿದಳು ಸೊಗ ಸೇರಿ ತನ್ನಯ ವರಕರಂಗಳ ಮಾಲೆ ತೊಡಿಸುತ್ತ ಮರುತ ಜನ ಕೊಂಡಾಡಿದಳು ಮನದುಂಬೆ ಪದ್ಮಮುಖಿಯೇ ಮನದುಂಬಿ ಪದ್ಮಮುಖಿ ಕರಗಳು ಪರಶು ಪಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವವಗೆ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಭೀಮ ಭಕ್ತಿ, ಭಾಗವತರು ಭವ್ಯಶ್ರೀ ಮಂಡೆಕೋಲು, ಚೆಂಡೆ ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲು, ಮದ್ದಳೆ ಅರವಿಂದ ಆಚಾರ್ಯ ಮಾಣಿಲ. ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಈಗ ಕೆಲವು ಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಾಗಿ ಪಿ ಸುಶೀಲ ಅವರು ಹಾಡಿದ ಗೀತೆ ಶಿವ ಮಂಜುನಾಥ ನಾಮ. ಭಜನೆಯು ಎಂದು ಅಮರ ಶಾಂತಿಯ ಸಂಗೀತ ಮಂಜುಳ ಗಾಯನ ನಾಟ್ಯಾರಾಧನೆ ಮಾಡುವ ಶಿವನ ಮಂಗಳ ಸಂಗೀತ ಮಂಜುಳ ಗಾಯನ ನಾಟ್ಯಾರಾಧನೆ ಮಾಡುವ ಶಿವನ ನಿತ್ಯ ಧ್ಯಾನ ಕೀರ್ತನ ಮಧುಪಾನ ಗೈದರೆ ಹೃದಯದಿ ಹರಿವುದು ಚೇತನ ಶಿವ ಮಂಜುನಾಥ ನಾಮ ಮಧುವನು ಸವಿದರೆ ಪಾವನ ವಿಜನ್ಮ ಕಲಿಯುಗದೊಳಗೆ ಶಿವ ಈಗ ಕೇಳಿ ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ಭಕ್ತಿಗೀತೆ. ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ ಕರಿಯು ಸಿಂಹನ ಕಂಡ ತೆರನಾಗುವುದಯ್ಯ ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಅಂಧಕರಿಗೆ ಚಕ್ಷುವಂದ್ಯರಿಗೆ ಸುತರು ಬಂದವರಿಗ ಭೀಷ್ಟವ ಕೊಡುತ್ತಾ ಅಂಧಕರಿಗೆ ಚಕ್ಷುವಂದ್ಯರಿಗೆ ಸುತರು ಬಂದವರಿಗ ಭೀಷ್ಟವ ಕೊಡುತ್ತಾ ಒಂದಾರು ನೂರು ವತ್ಸರ ಬೃಂದಾವನದಲ್ಲಿ ಒಂದಾರು ನೂರು ವತ್ಸರ ಬೃಂದಾವನದಲ್ಲಿ ಚಂದಾಗಿ ನಿಂದು ಮೆರವ ಕೃಪಾ ಸಿಂಧು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಹರಿಯೇ ಸರ್ವೋತ್ತಮ ಸಿರಿಯುವಾತನಾರಾ